ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸನೆಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರಾಷ್ಟ್ರ ನಿರ್ಮಾತೃಗಳಿಗೆ ಉಡುಗೊರೆ ಈ ಹೊಸ ವರ್ಷದಂದು. ವಿವಾದ್ ಸೇ ವಿಶ್ವಾಸ್ ಯೋಜನೆ 2024 ಅಡಿಯಲ್ಲಿ ಕಡಿಮೆ ದರದಲ್ಲಿ ವಿಲೇವಾರಿಗಾಗಿ ಮೇಲ್ಮನವಿ ಸಲ್ಲಿಸುವ ದಿನಾಂಕವನ್ನು 31 ಡಿಸೆಂಬರ್ 2024 31 ಜನವರಿ 2025 ತನಕ ವಿಸ್ತರಿಸಲಾಗಿದೆ. ಹಾಗಾಗಿ ಅದಕ್ಕೂ ಮುನ್ನ ಡಿಕ್ಲರೇಷನ್ ಸಲ್ಲಿಸಿ. 1ನೇ ಫೆಬ್ರವರಿ 2025 ಅಥವಾ ನಂತರ ಸಲ್ಲಿಸಿದ ಘೋಷಣೆಗಳ ಮೇಲೆ ಇತ್ಯರ್ಥದ ಮೊತ್ತವು ಹೆಚ್ಚಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ www.incometax.gov.in ಗೆ ಭೇಟಿ ನೀಡಿ ಮತ್ತು ಆದಾಯ ತೆರಿಗೆ ಇಲಾಖೆ ನೀಡಿರುವ FAQಗಳನ್ನು ಪರಿಶೀಲಿಸಿ. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರ ನಿರ್ಮಾತೃ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಯು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಮಣ್ಣಿನ ಮಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ತೊಂಡಕಲ ಗ್ರಾಮದ ರೇವಣಸಿದ್ದಪ್ಪ ಬಸವರಾಜ್ ಸಿದ್ದಮಾಲಗೋಳ್ ಅವರೊಡನೆ ಮಾತುಕತೆ. ಮಣ್ಣಿನ ಮಗ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ತೊಂಡಕಲ್ ಗ್ರಾಮದ ರೇವಣಸಿದ್ದಪ್ಪ ಬಸವರಾಜ್ ಸಿದ್ದಮಾಲ್ಗೋಳ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಅನುಭವಸ್ಥ ಸಮಗ್ರ ಕೃಷಿ ಮಾಡುವಂತಹ ರೈತರು. ಅವರು ಕಬ್ಬು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಹೂವಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಸಾವಯವ ಕೃಷಿ ಮಾಡುತ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ಅನುಭವದಿಂದ ನಾವು ಸಾಕಷ್ಟು ಕಲಿಯುವುದದ. ವಿಶೇಷವಾಗಿ ಯುವ ರೈತರು, ಇತ್ತೀಚೆಗೆ ಯಾರು ಕೃಷಿ ಒಳಗೆ ತಾವು ತೊಡಕೊಂಡಿದ್ದೀರಿ, ಆಸಕ್ತಿ ಇದ್ದಂಥವರು, ಕಲಿಬೇಕು ಅನ್ನುವಂತಹ ಏನು ವಾಂಛೆ ತಮಗದ, ಇಲ್ಲಿ ಅವರ ಅನುಭವಗಳನ್ನು ಕೇಳಿಕೊಂಡು ತಾವು ಸಾಕಷ್ಟು ಅವರಿಂದ ಸ್ಫೂರ್ತಿ ಕೂಡ ಪಡಿಬಹುದು, ಪಾಠಗಳನ್ನು ಕೂಡ ಪಡಿಬಹುದು. ಅವರು ಕಲಬುರಗಿ ತಾಲೂಕು ತೊಂಡಕಲ್ ಗ್ರಾಮದ ರೇವಣಸಿದ್ದಪ್ಪ ಬಸವರಾಜ್ ಸಿದ್ದಮಾಲ್ಗೋಳ್ ಅವರು. ರೇವಣಸಿದ್ದಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸರ್. ಕಳೆದ ಒಂದು 20-25 ವರ್ಷದಿಂದ ತಾವು ಒಕ್ಕಲತನ ಮಾಡ್ತಾ ಇದ್ದೀರಿ. ಹೌದು ಸರ್. PUC ಆದ ನಂತರ ಒಕ್ಕಲತನಕ್ಕೆ ಬಂದಿರಿ. ಹಿಂದಕ್ಕೆ ತಮ್ಮ ತಂದೆ ಅವರು ಕೂಡ ಕೃಷಿನೇ ಮಾಡ್ತಾ ಇದ್ರು. ತಮಗ ಹೊಸದಾಗಿ ಕೃಷಿ ಶುರು ಮಾಡದಂತಹ ಒಂದು ಸಂದರ್ಭದೊಳಗ ಯಾವ ಅನುಭವದ ಆಧಾರದ ಮೇಲೆ ನೀವು ಕೃಷಿ ಶುರು ಮಾಡಿದ್ರಿ? ಮೊದಲೇನು ಅಭ್ಯಾಸ ಮಾಡಿ ಕೃಷಿ ಬಗ್ಗೆ ಏನ್ ನಾಲೆಜ್ ಇದ್ದಿರಿ ಸರ್? ಈಗ ಅನಿವಾರ್ಯವಾಗಿ ನಮ್ಮ ತಂದೆಯವರು ತೀರ್ಕೊಂಡ ನಂತರ ನಾವು ಅಗ್ರಿಕಲ್ಚರ್ ಬರಬೇಕೇ ಆಯ್ತು ಸರ್. ಮೊದಲು ನಮ್ಮ ಅಗ್ರಿಕಲ್ಚರ್ ಹೆಂಗಂದ್ರೆ ಒಂದು 8 ಎಕರೆ ಲ್ಯಾಂಡ್ ಇತ್ತು ಫಸ್ಟ್ ಟೋಟಲ್. ಅದಾದ ನಂತರ ಏನ್ ಮಾಡಿದೆ ಸರ್, ಮೈನಾತ್ ಮಾಡಿ ದುಡ್ಕೋತ ಬಂದಾಗ ಹಂಗೆ ಸ್ವಲ್ಪ ಅದು ಜಮಾ ಮಾಡಿ ನಾವು ಒಂದ್ ಸ್ವಲ್ಪ ಹೊಲ ತಗೊಂಡು ಅಷ್ಟು ಹೊಲಕ್ಕೆ ಪೈಪ್ ಲೈನ್ ಮಾಡ್ರಿ. ಪೈಪ್ ಲೈನ್ ಮಾಡೋ ಮುಖಾಂತರ ಏನ್ ಮಾಡಿದ್ವಿ ಅಂದ್ರೆ 25 ಎಕರೆ ಫುಲ್ ಟೋಟಲಿ ಡ್ರಿಪ್ ಇರಿಗೇಷನ್ ಮಾಡಿವ್ರಿ ಪ್ರಧಾನ ಮಂತ್ರಿ ಕಿಸಾನ್ ಸಂಚನೆ ಯೋಜನೆ ಅಡಿಯಲ್ಲಿ. ಅದರಲ್ಲಿ ನಮಗೆ ಏನು ಬೆನಿಫಿಟ್ ಆಗ್ಯದಪ್ಪ ಅಂದ್ರಿ, ಮೊದಲು ನಾವು ಹರಿ ನೀರು ಬಿಡುವಂತರಿಂದ ಇಳುವರಿ ನಮಗೆ ಬಹಳ ಕಡಿಮೆ ಬರ್ತೈತ್ರಿ. ಹರಿ ನೀರು ಅಂದ್ರೆ ಕಾಲಿ ಮುಖಾಂತರ ನೀರು ಬಿಡ್ತೀವಿ, ಅದರಲ್ಲಿಂದ ಇಳುವರಿ ಬಹಳ ಕಡಿಮೆ ಇರ್ತೈತಿ. ಇದ್ದಿ ಫಲವತ್ತತೆ ಮಣ್ಣು ಕೊಚ್ಕೊಂಡು ಮುಂದಕ್ಕೆ ಹೋಗಿ ಬದುವಿನಲ್ಲಿ ಬಿಡ್ತಿತ್ತು. ನಾವೇನ್ ಮಾಡಿದೀವಿ, ಈಗಿನ ತಾಂತ್ರಿಕ ಯುಗದಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ನಮ್ ತಲೆಯಾಗ ಆಲೋಚನೆ ಮಾಡಿ ಸ್ವಲ್ಪ ಇದಕ್ಕ ವಿಷಯ ಹೆಂಗ್ ತರಬೇಕು ಮುಂದಕ್ಕೆಪ್ಪ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡೋಣ ಅಂತ ಹೇಳಿ ಡ್ರಿಪ್ ಇರಿಗೇಷನ್ ಟೋಟಲಿ ಸ್ಟಾರ್ಟ್ ಮಾಡಿದ್ವಿ. ಡ್ರಿಪ್ ಇರಿಗೇಷನ್ ಮಾಡೋದ್ರ ಹೆಂಗೈತಂದ್ರೆ, ಈಗ ಸದ್ಯ ಪರಿಸ್ಥಿತಿಯಲ್ಲಿ 6 ಗಂಟೆ 7 ಗಂಟೆ ಕರೆಂಟ್ ಸಿಗುವ ಸಂದರ್ಭದಲ್ಲಿ ಸ್ವಲ್ಪೇ ಕರೆಂಟ್ ಕೊಟ್ಟರು ನಮ್ಮ ಬೆಳೆ ಬಚಾವ್ ಮಾಡ್ತೀವಿ ಅಂತ ಹೇಳಿ ಒಂದು ಧೈರ್ಯದಿಂದ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿವಿ. 10 ಎಕರೆ ಕಬ್ಬು ನೀರು ಉಣಿಸಬೇಕಾದ್ರೆ ಟೋಟಲಿ ಒಂದು 1/2 ಎಕರೆ ಒಂದ್ ದಿವಸ ಬಿಡ ನೀರು ಉಣಂಗಿಲ್ರಿ. 10 ಎಕರೆ ಕಬ್ಬು ಎಟ್ ಎ ಟೈಮ್ ಒಂದು ಡೇದಲ್ಲಿ ನಾವು ಡ್ರಿಪ್ ಇದ್ರೂ ಉಣಿಸಬಹುದು. ಅದಕ್ಕಾಗಿ ಡ್ರಿಪ್ ಹಾಕೊಂಡು ಬಿಟ್ಟಿವಿ. ಅದು ಇಳುವರಿ ಹ್ಯಾಂಗ್ ಬರ್ತದೆ ಸರ್ ಅಂದ್ರೆ, ಮೊದಲು ಉಳಿವೆ ಮಾಡೋ ಪದ್ಧತಿ ಹೆಂಗಿತ್ತು, ಈ ಆಧುನಿಕ ಪದ್ಧತಿನೇ ಬೇರೆ ಸರ್, ಈಗ ತಾಂತ್ರಿಕ ಯುಗ ಪದ್ಧತಿನೇ ಬೇರೆ. ಮೊದಲು ಉಳಿಮೆ ಹೆಂಗ್ ಮಾಡ್ತೀವಪ್ಪ ಅಂದ್ರೆ ಎತ್ತಿನ ಕುಂಟಿ ರಂಟಿ ಹೊಡೆದು ಮಾಡ್ತೀವಿ, ಟ್ರಾಕ್ಟರ್ಲಿಂದ ಮಾಡಿ ಅಗ್ದಿ ಬೋದ್ಗಿದ್ ಬೆಸ್ಟ್ ಹಾಕಿ ರೂಟಿವೇಟರ್ ಹಚ್ಚಿ ಹೊಲ ಹದ ಮಾಡಿ ಕಬ್ಬು ಹಚ್ತೀವಿ. ಕಬ್ಬು ಹಚ್ಚದಾಗ ಏನಾಗ್ಲತ್ತದಪ್ಪ ಅಂದ್ರೆ, ಈಗ ಭೂಮಿ ಮೆತ್ತಗಾಗಿರಿ, ಇಳುವರಿ ಹೆಂಗ್ ಹೆಚ್ಚಪ್ಪ ಅಂದ್ರೆ ಅವಾಗ ಬಿಡ್ನೀರ್ ಬಿಡ್ತೀವಿ. ಈ ಬಿಡ್ನೀರ್ ಬಿಡಂತ ಏನತ್ತದ, ಅದು ಹೋಗಿ ಮಣ್ಣು ಮತ್ ವಾಪಸ್ ಬರಂಗಿಲ್ರಿ. ಇದ್ರ ಟಿಪ್ ಟಿಪ್ ಟಿಪ್ ಹನಿ ಕಡ್ದ ಏನ್ ಮಾಡ್ತದಪ್ಪ ಅಂದ್ರೆ ಅಲ್ಲೇ ನೀರು ನುಂಗಿ ಅದು ಹೆಂಗಾಗ್ತದ ಬೆಳಿಗಂದ್ರೆ ಮಣ್ಣು ಫುಲ್ ಚಾಪತ್ತಿ ಆದಂಗಾಗ್ರಿ, ಬೆಳಿ ಬೆಳಿಲಿಕ್ಕೆ ಏನೂ ತ್ರಾಸ ಇಲ್ದಂಗ ಬೆಳಿ ಸರಿಯಾಗಿ ಬರ್ತದೆ. ಮೊದಲು ನಾವು 30 ಟನ್ ಬೆಳೆದವ್ರಿ, ಈಗ 65 ಟನ್ನಿಗೆ ಕಬ್ಬಿಗೆ ಬಂದೀನಿ ಸರ್. 6 ಎಕರೆದಾಗ 380 ಟನ್ ಕಬ್ಬು ಮಾಡೀನಿ. ಅದು ತೆಗಳಿಯವ್ರು ನೋಡ್ಯಾರ, ಅದಾದ ನಂತರ ನನ್ನ ಜೀವನಿ ಸರ್ ಎಡಿಯವ್ರನ್ನ ನೋಡ್ಯಾರ, ಏ ಪರವಾಗಿಲ್ಲಪ್ಪ ಬೆಸ್ಟ್ ಮಾಡಿ 6 ಎಕರೆಗೆ 380 ಟನ್ ಮಾಡಿ. ಕಾರಣ ಏನಪ್ಪ ಅಂದ್ರೆ, ಹೆಂಗ್ ಕಾರಣ ಅಂದ್ರೆ, ಕಬ್ಬಿನ ವಾಡ್ಯ ಸುಡಂಗಿಲ್ಲ ರೋಡ್. ಯಾಕೆ ಸುಡಂಗಿಲ್ಲ ಅಂತ ಕೇಳಿದ್ರೆ, ಸರ್ ಸುಟ್ಟೇವ್ ಅಂದ್ರೆ ಈ ಭೂಮಿಯಾಗ ಇದ್ದ ಜೀವಾಣುಗಳು ಸತ್ತು ಹೋಗ್ತಾವ್ರಿ, ಅದಕ್ಕೆ ನಾ ದಯಮಾಡಿ ಅದು ಸುಡಂಗಿಲ್ರಿ ಅಂತ. ಸುಡಲ್ದ್ರೆ ಏನ್ ಮಾಡ್ತೀವಿ ಸರ್, ಚಾಪಟ್ರ್ ಅಂತ ಮಷಿನ್ ಬಂದ ಸರ್, ಅದು ಮಷಿನ್ ಹಚ್ಚಿ ಪುಡಿ ಮಾಡಿಸ್ರಿ, ಅದಕ್ಕೆ ಫಸ್ಟ್ ಕ್ಲಾಸ್ 3 ಸರಿ ಸ್ಪ್ರಿಂಕ್ಲರ್ ಪೈಪಿಲ್ಲಿ ನೀರು ಉಣಿಸ್ರಿ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಡಿಕಂಪೋಸರ್ ಯೂಸ್ ಮಾಡ್ರಿ. ಡಿಕಂಪೋಸರ್ ಕಂಪಲ್ಸರಿ 15 ದಿವಸಗೊಮ್ಮೆ ಫುಲ್ ಅದು ತೊಯ್ಯಂಗ್ ಹೊಡಿತೀನಿ. ಹೊಡೆದ ಬಳಕ ಅದು 2 ತಿಂಗಳಿಗೆ ಪೂರಾ ಟೋಟಲಿ ಗೊಬ್ಬರ ಆಗ್ತಾರೆ. ಗೊಬ್ಬರ ಆದ ಬಳಕ ನಾನು ಎತ್ತಿಲಿ ಕುಂಟಿ ರಂಟಿ ಹೊಡೆದು ಅದು ಬೋದ್ ಏರ್ಸ್ಬಿಡ್ತೀನಿ. ಟೋಟಲಿ 1 ವರ್ಷ ಬರತನ ಗೊಬ್ಬರ ಹಾಕಲಾರ್ದಂಗ ಕೆಲಸ ಮಾಡ್ತಾರೆ. ಆ ಸಾಲದಾಗ ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಸ್ವಲ್ಪ ರೀ ಒಂದ್ 8 ತೊಟ್ಟಿ ಎರವಳ ಮಾಡ್ಕೊಂಡಿನ್ರಿ. ಜೀವನಿ ಸರ್ ಕಡೆಯಿಂದ ಸಾವಯವ ಸಮಗ್ರ ಪದ್ಧತಿಯಲ್ಲಿ ಒಂದು 8 ತೊಟ್ಟಿ ಮಾಡಿಸ್ಯಾರ ಅವ್ರು ಸಾಹೇಬರು. ಆಮೇಲೆ ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ 3 ಎರವಳ ತೊಟ್ಟಿ ಮಾಡಿಸ್ಕೊಟ್ರ ಪ್ರಗತಿಪರ ರೈತ ಹಾದಿಯಲ್ಲಿ ಹೊಂಟನ ಮುಂದಕ್ಕಂತೇಳಿ ಎಲ್ಲರದು ಸಾಯಲಿಂದ್ರಿ. ಅದು ಮಾಡಿದ ಗೊಬ್ಬರ ಮಂದಿಗೆ ಮಾರಲಾರ್ದಂಗ ನಮ್ಮ ಹೊಲದ ಗೊಬ್ಬರ ನಂಬಲ್ಲಿ ಕಸದಿಂದ ರಸ ತೆಗಿವಿ ಯಂತ್ರ ಹೆಂಗಪ್ಪ ಅಂದ್ರೆ, ಕಸ ಇದ್ದಿದ್ದು ಒಟ್ಟು ಸುಡೋದಿಲ್ರಿ, ಕಬ್ಬಿನ ವಾಡ್ಯ ಸುಡಂಗಿಲ್ರಿ. ಆಮೇಲೆ ಮೆಕ್ಕೆಜೋಳದು ಸೊಪ್ಪಿ ಬಂದಿದ್ದು ಸುಡಂಗಿಲ್ರಿ, ಬುಡ್ಚಿ ಬಂದಿದ್ದು ಸುಡಂಗಿಲ್ಲ, ಕಲಂಗಡಿ ಸೊಪ್ಪಿ ಸುಡಲ್ರಿ. ಎಲ್ಲಾ ಕಸದಲ್ಲಿಂದ ರಸ ತೆಗಿವಿ ಯಂತ್ರ ಹೆಂಗಪ್ಪ ಅಂದ್ರೆ, ಕಸ ಇದ್ದಿದ್ದು ಒಟ್ಟು ಎರೆಳ ತೊಟ್ಟಿಯಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣು ಸ್ವಲ್ಪ ಹೆಂಡಿ ಹಾಕಿ ರೇನ್ ಪೈಪ್ ಮಾಡಿನ. ಅದಕ್ಕೆ ರೇನ್ ಪೈಪ್ ಯಾವ ಸಿಸ್ಟಮ್ ಅಂದ್ರೆ, ಡ್ರಿಪ್ ಇಲ್ಲಿಂದ ಕೂಡಿಸ್ರಿ. ಮೋಟರ್ ಚಾಲು ಆಯ್ತು ಅಂದ್ರೆ ಎಟ್ ಎ ಟೈಮ್ ತನ್ನಿಚ್ಚಿಲ್ ತಾನೇ ನೀರು ಹೋಗ್ಬೇಕು. ನಾವ್ ಯಾರು ನೀರ್ ಬಿಡೋ ಅವಶ್ಯಕತೆನೆ ಇಲ್ಲ. ಅದು ನಮ್ ಡಾಕ್ಟರ್ ತೆಗಳಿಯವ್ರನ್ನು ನೋಡ್ಯಾರ್ರಿ, ಜೀವನಿ ಸರ್ನು ನೋಡ್ಯಾರ. ಅದು ನೋಡಿದು ಮಾಡಿದ ಒಳ್ಳೆ ಕೆಲಸ ಆಗ್ಯದ, ಮನುಷ್ಯರ ಇಲ್ದನು ಏನ್ ಹೊಲ ನೀರು ಉಣ್ತಾ ಇದೆಯಪ್ಪ ಬೆಸ್ಟ್ ಅಂತ ಹೇಳಿ ಅವ್ರು ಬೆಂಗಳೂರಿಗೆ ನಮ್ದು ಇದು ಕಳ್ಸ್ರಿ. ಪರವಾಗಿಲ್ಲ, ಬೆಂಗಳೂರಿಂದ ಅಧಿಕಾರಿಗಳನ್ನು ಬೆಸ್ಟ್ ಮಾಡ್ಯಾನ ವರ್ಕ್ ಅಂತ ಹೇಳಿ ಒಂದು ಆಸಲೆ ರಸ್ತೆ ಕೊಟ್ರ ನಮಗೆ. ಕೊಟ್ಟು ಬಳಕನು ಮತ್ತೆ ನಮ್ಗೆ ಹೆಚ್ಚಿಗೆ ಆಸಕ್ತಿ ಏನಾಯ್ತಪ್ಪ, ಎರೆಹೊಳ ಮಾಡ್ಬೇಕಂತ ಮತ್ತೆ ನಾನು ಒಂದೆರಡು ಮಾಡ್ಕೊಂಡೇನ್ರಿ. ಎರೆಹೊಳದಾಗೆ ನನ್ನ ಜೀವನ ನಡೆದಂಗೆ. ಹೆಂಗಂದ್ರೆ, ಈಗ ಕಸ ಓಟು ಸುಡ್ತಿದ್ಯೋ ಮೊದಲ್ರಿ, ಅದು ನಾವು ಸಮಗ್ರ ಕೃಷಿದಾಗ ನನಗೆ ಏನ್ ಹಾದಿ ಹಾಕೊಟ್ರಿ ಜೀವನಿ ಸರ್ ರೀ. ಆ ಹಾದಿಯಲ್ಲಿ ಏನಾಯ್ತಂದ್ರೆ, ಇದೊಂದು ನನಗೆ ಬದುಕು ಕಲ್ಪಿಸ್ಕೊಟ್ಟಂಗೆ ಒಕ್ಕಲ್ತನ. ಹೆಂಗಪ್ಪ ಅಂದ್ರೆ, ಅದು ಮೊದಲು ಕಸ ಒಟ್ಟು ಸುಟ್ಟು ಬದುವಿಗೆ ಹಾಕಿ ಏನೇನೋ ಮಾಡ್ತೀವಿ, ಈಗ ಅದು ಒಟ್ಟು ಕಸ ಅಂಬೋದು ಒಯ್ದು ಎರೆಹೊಳ ಪುಟ್ಟಿನಾಗ ಹಾಕಿ ಅದೊಂಥರ ನನಗೆ ಗೊಬ್ಬರ ನಲತ್ತು. ಪ್ರತಿ ವರ್ಷ ಇಲ್ಲಂದ್ರೆ 1 ಲಕ್ಷ ರೂಪಾಯಿ ಬರೀ ಎರೆಹೊಳ ಗೊಬ್ಬರನಿಗೆ ಆಮದನಿ ಪ್ರತಿ ವರ್ಷದ. ಬೇರೆ ರೈತರಿಗೆ ನೀವು ಕೊಡ್ತೀರಿ? ನಾವು ಬೇರೆ ರೈತರಿಗೆ ಯಾರಿನೂ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಯಾಕಂದ್ರೆ, ಅದಕ್ಕೆ ನಾ ಕಲಂಗಡಿಗೂ ಹಾಕೋತೀನಿ. ಆಮದನಿ ಹೆಂಗಿದು? ನಾವ್ ಹೊರಗಿಂದ ತರದ ಏನು ಗೊಬ್ಬರ ಅದ, ಡಿ ಎ ಪಿ, ಯೂರಿಯಾ, ಮ್ಯಾಗ್ನೀಸಿಯಂ ಸಲ್ಫರ್, ಸಲ್ಫೇಟ್, ಇವೇನ್ ಕಬ್ಬಿಗೆ ಹಾಕೋ ತರ್ತೀವಿ ರಾಸಾಯನಿಕ ಗೊಬ್ಬರ, ಅದು ಅಲ್ಲೇ ಟೋಟಲಿ ಎಂಡ್ ಮಾಡ್ರಿ. ನಂಬಲ್ಲಿ ಏನ್ ಬೆಳೆದು ನಂಬಲ್ಲಿದೆ ನಮ್ ಹೊಲಕ್ ಹಾಕೊಳತ್ತಿವಿ. ಹಿಂಗಾಗಿ ನಾನು ಆದಾಯ ಹೆಂಗ ಅಲ್ಕತ್ತಂದ್ರೆ ದ್ವಿಗುಣ ರೀತಿಯಲ್ಲಿ ಆಗ್ಯದ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಂಚಯನಿ ಯೋಜನೆ ಅಡಿ ಡ್ರಿಪ್ ಮಾಡ್ಕೊಂಡಿನಿ. ಪ್ರಧಾನ ಮಂತ್ರಿಯವರ ಸಿಮೇ ನನ್ನ ಕಾರಣ. ಯಾಕೆ ಇಟ್ಟು ಒತ್ತಿ ಹೇಳಬೇಕಾಗ್ಯದ ಈ ಸಂದರ್ಭದಲ್ಲಿ ಅಂದ್ರೆ, ಮೊದಲು ನೀರ್ ಬೋರೆಲ್ದಾಗ ಬಹಳ ಇರ್ತಿತ್ತು ಸರ್. ಈ ಎಲ್ಲರೂ ಬೋರ್ ಕೊರೆದು ಬಾವಿ ಕೊರೆದು ಬೋರಿನಲ್ಲಿ ನೀರಿನ ಅಂಶ ಪೂರಾ ಕಡಿಮೆ ಆಗ್ಯದ. ಕಡಿಮೆ ಇದ್ರಾಗ ನಮ್ಮ ಡ್ರಿಪ್ಪಿನ ಮುಖಾಂತರ, ಪ್ರಧಾನ ಮಂತ್ರಿಯವರ ಸ್ಕೀಮಿನ ಮುಖಾಂತರ ನಮ್ಮ ಸಿಂಚಿನ ಯೋಜನೆ ಅಡಿಯಲ್ಲಿ ಏನ್ ಹಾಕೊಂಡಿವಿ ಡ್ರಿಪ್, ಅದು ನಮಗೆ ಬಹಳ ಹೆಲ್ಪ್ ಆಗಿದೆ ಸರ್. ಕಡಿಮೆ ನೀರಿನಲ್ಲಿ ಕಡಿಮೆ ವಿದ್ಯುತ್ ಶಕ್ತಿಯಲ್ಲಿ ಅಧಿಕ ಬೆಳೆ ಬೆಳೆದು ತೋರಿಸುವ ಪದ್ಧತಿ ಅಂದ್ರೆ ಪ್ರಧಾನಮಂತ್ರಿಯವರದು ಯೋಜನೆ ಅಡಿ ನಮಗೆ ಚಲೋ ಆಗ್ಯದ, ನನಗೂ ಚಲೋ ಆಗ್ಯದ. ಇನ್ನೊಬ್ಬ ರೈತರು ಪ್ರಧಾನಮಂತ್ರಿ ಸ್ಕೀಮಿನಲ್ಲಿ ಡ್ರಿಪ್ಪೇ ಮಾಡಿಕೊಂಡು ಕಬ್ಬು ಬೆಳೆದ್ರೆ ಬಹಳ ಉತ್ತಮ ಆತ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ಯದ. ಅದು ಯೋಜನೆ ಹ್ಯಾಂಗದ ಅದರಾಗಿ ಯಾರು ನಾವು ಹೋಗಿರ್ತೀವಿ ಅಂದ್ರೆ ಡ್ರಿಪ್ಪಿನ ಮುಖಾಂತರ ಏನ್ ನೀರು ಬಿಟ್ಟುಕೊಂಡು ಬಂದೀವಿ ಅವ್ರಿಗೆ ಅದರ ಅನುಭವ ಆಗಿರ್ತದ. ಆ ಅನುಭವ ಎಲ್ಲಾ ರೈತರು ಮಾಡಿಕೊಂಡ್ರಿ ಪ್ರಧಾನಮಂತ್ರಿ ಸ್ಕೀಮಿನ ಫಲವನ್ನು ತೆಕ್ಕೊಂಡಿವಿ ಅಂದ್ರೆ ನಾವು ಅಭಿವೃದ್ಧಿ ಆಗದ್ ಬಹಳ ಲೇಟ್ ಇಲ್ಲ ನಂಗೆ. ಈಗ ನೋಡ್ರಿ ಏನು ತಮ್ಮ ಹೊಲ ಅದ ತಮ್ಮ ತೋಟ ಬೆಳ್ಳೆತೋರ ಹಿನ್ನೀರಿನ ಹಿಂಭಾಗದೊಳಗೆ ಬರ್ತದ ಹಿನ್ನೀರಿನ ಬೋರ್ವೆಲ್ ಪದ್ಧತಿ ಬೋರ್ವೆಲ್ ಅನ್ನು ತಾವು ವರ್ಷಿವಿ ಅದಾವ ನಿಮ್ಮ ಬೋರ್ವೆಲ್ ಹೌದು. ಈಗ ಹಿನ್ನೀರು ಇರುವಂತ ಒಂದು ಸಂದರ್ಭದೊಳಗೆ ನಿಮ್ಮ ಬೋರ್ವೆಲ್ ದೊಳಗೆ ನೀರು ಕಡಿಮೆ ಆಗ್ತಾವ ಹೆಂಗ? ಇಲ್ಲ ಸರ್, ಮೊದಲು ನಾನು ಬೋರ್ವೆಲ್ ಟೋಟಲಿ ಬಂದಿತ್ತು ಸರ್, ಈಗ ಮೂರನೇ ವರ್ಷಿಗೆ ಒಳಗೆ ಬೋರ್ ಬಿಟ್ರಿ ಹಾಕ್ರಿ ಹಗಲು ರಾತ್ರಿ ನಡೆದಂಗ ಆಗ್ಯದ ಸರ್. ಅಂದ್ರೆ ಬ್ಯಾಕ್ ವಾಟರ್ ಲಿಂದ ನಮಗೆ ಬೋರ್ವೆಲ್ ರೀಚಾರ್ಜಸ್ ಹೆಚ್ಚಾಗಿ ಹೌದು ಹೆಚ್ಚಾಗ್ತದ. ಹಂಗಾಗಿ ನಿಮಗೆ ನೀರಿನ ಸಮಸ್ಯೆ ಏನಾಗ ಇಲ್ಲ ಸರ್, ನೀರಿನ ಸಮಸ್ಯೆ ಈಗೇನಿಲ್ರಿ. ಕರೆಂಟಿನ ಸಮಸ್ಯೆ ಇತ್ರಿ, ಕರೆಂಟ್ ಸಮಸ್ಯೆನು ಕ್ಲಿಯರ್ ಆಗ್ಯದ, 7 ಗಂಟೆ ಕೊಡತ್ತರ್ರಿ ಕರೆಂಟ್ನು ನಮಗೆ ಸಫಿಸಿಯಂಟ್ ಆಗಿದೆ. ಇನ್ನೂ 2-3 ಗಂಟೆ ಕೊಟ್ಟರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಕೀಮ್ನಾಗ ಅಂತ ಸ್ಕೀಮ್ ಅಳವಡಿಸಿಕೊಂಡ್ರ ಅಂದ್ರೆ ರೈತರಿಗೆ ಬಹಳ ಉಪಯೋಜನ ಆಗ್ತದ್ರಿ. ಆಮೇಲೆ ನಾವು ರೈತರು ಸದೃಢ ಆಗಲು ಕಾರಣ ಅಂದ್ರೆ ನಮಗೆ ವಿದ್ಯುತ್ ಶಕ್ತಿನೇ ಸರ್. ಅಡ್ಡಿಯಿಲ್ಲ, ಈಗ ನೋಡ್ರಿ ನಿಮಗೆ ಸಾಕಷ್ಟು ಸೂರ್ಯನ ಬೆಳಕು ಸಿಗ್ತದ, ನಿಮ್ದು ಜಮೀನು ಕೂಡ ಸಾಕಷ್ಟು ಅದ, ನೀವು ಯಾಕೆ ಸೋಲಾರ್ ವಿದ್ಯುತ್ ಉಪಯೋಗ ಮಾಡ್ಕೊಂಡು? ಈಗ ನಾವು ಸೋಲಾರ್ ಪದ್ಧತಿಯಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿವಿ ಸರ್. ಹ್ಯಾಂಗ್ ಮಾಡಿವಿ ಅಂದ್ರೆ ಕೆಬಿದವರು ಕರೆಂಟ್ ತಾರತಮ್ಯ ಅಂದ್ರೆ ಒಂದು ತಾಸನ್ಯಾಗ 10 ನಿಮಿಷ ತೆಗೆದು 10 ನಿಮಿಷ ಹಾಕೋದು. ಯಾಕಂತಂದ್ರೆ ನೀವು ಯಾರನ್ನು ಅವಲಂಬಿಸಬೇಕಾಗಿಲ್ಲ, ನಮ್ಮ ವಿದ್ಯುತ್ ಅನ್ನ ನೀವೇ ಉತ್ಪಾದನೆ ಮಾಡಬಹುದು. ಮತ್ತೆ ಅಗದಿ ಗ್ರೀನ್ ಎಲೆಕ್ಟ್ರಿಸಿಟಿ ಅಂತ ಹೇಳಬಹುದು, ಗ್ರೀನ್ ಇಂಧನ, ಹಸಿರು ಇಂಧನ ಅಂತ ಹೇಳಬಹುದು. ಅದರಿಂದ ಯಾವುದು ಮಾಲಿನ್ಯ ಆಗಂಗಿಲ್ಲ, ಏನು ಇಲ್ಲ. ಮತ್ತೆ ನಿಮಗೆ ಯಾವಾಗ ಬೇಕಾವಾಗ ಕರೆಂಟ್ ಸಿಗುವಂತಹ ಸಾಧ್ಯತೆಗಳಿದ್ದೇ ಇರ್ತಾವ, ಅದಕ್ಕೆ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತೀರಿ ಅಂದಂಗಾಯ್ತು. ಸೋಲಾರ್ ಬಗ್ಗೆ ನಾವು ಪ್ಲಾನ್ ಹಾಕೊಂಡಿವಿ ಆಲ್ರೆಡಿ. ನಮ್ಮ ಬಾಜು ಹಳ್ಳಿ ಶರಣಗೌಡರು ಅಂತಾರ, ಅವ್ರಿಗೂ ಹೇಳಿವಿ ನಮಗೊಂದು ಸೋಲಾರ್ ಪೆನಲ್ ಹಾಕೊಡ್ಬೇಕ್ರಿ, ನಮ್ ಬೋರೆಲ್ ರೀಚಾರ್ಜ್ ಹೆಚ್ಚಾಗ್ಯದ. ಅದ್ರ ಸಲುವಾಗಿ ಈಗ ಹೇಳಿನಿ ಯಾಕಲ್ದಕ್ರಿ ಮಾಡ್ಸಾಮಿ 1.5 ಲಕ್ಷ ರೂಪಾಯಿ ಖರ್ಚು ಬರ್ತದ ಅಂದ್ರ. ಆಮೇಲೆ ಈ ಕೆಬಿದವ್ರು ಏನ್ ಹೇಳಾರ ಅಂದ್ರೆ 1.5 ಲಕ್ಷ ಇಲ್ಲ, ಖಾಲಿ 60,000ದಾಗ ಒಂದು ಸ್ಕೀಮ್ ಬಂದದ, ಅದ್ರಾಗ ನಿಮಗೊಂದು ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡ್ರಿ. ಬಹಳ ಸಂತೋಷ. ಈಗ ಒಂದು ವಿಚಾರ ತಾವು ಹೇಳಿದ್ರಿ, ಮೊದ್ಲ ಹರಿ ನೀರು ಬಿಡ್ತಿದ್ವಿ, ಹಿಂಗಾಗಿ ಮಣ್ಣು ಹರ್ಕೊಂಡು ಹೋಗ್ತಿತ್ತು, ನೀರು ಬಹಳ ವೇಸ್ಟ್ ಆಗ್ತಿತ್ತು ಅನ್ನುವಂತ ಮಾತು ಹೇಳಿದ್ರಿ. ಮಣ್ಣು ಹೋಗಿದ್ದ ಏನು ತಾವು ಗಮನಿಸಿದ್ರಿ? ಹೌದು ಸರ್. ಮಣ್ಣಿನ ಸವಕಳಿ ಏನಾಗ್ತಾ ಇತ್ತು ಅದನ್ನು ಕೂಡ ಗಮನಿಸಿರಿ ತಾವು. ಮಣ್ಣು ಹಂಗ ಕೊಚ್ಚಿಕೊಂಡು ಹೋದ ನಂತರ ಬೆಳೆ ಮೇಲೆ ಏನ್ ಪರಿಣಾಮ ಆಗಿದ್ದು ನೀವೇನಾದ್ರೂ ಕಂಡಿರಿ? ಬೆಳೆ ಫಲವತ್ತತೆ ಮಣ್ಣು ಹೋಯ್ತಂದ್ರೆ ಬರಂಗಿಲ್ಲ ಸರ್. ಕಾರಣ ಏನ್ರಿ, ಒಳಗಿಂದ ಫಲವತ್ತತೆ ಮಣ್ಣು ಮೆಕ್ಕಲು ಮಣ್ಣು ಏನ್ ಇರ್ತದ, ಗಳೆ ಹೊಡೆದು ರೂಟ್ರ್ ಹೊಡೆದು ಸಾಫ್ ಮಾಡಿ ಸ್ವಚ್ಛ ಮಣ್ಣು ಏನ್ ಇರ್ತದ್ರಿ, ಅದು ಹೋಗಿ ಬದಿವಿ ನಿಂತ್ರ ಬೆಳಿ ಖಂಡಿತವಾಗಿ ಹೆಲ್ದಿ ಬರಂಗಿಲ್ರಿ. ಇದ ಡ್ರಿಪ್ ಮುಖಾಂತರ ಬಿಟ್ಟಿದ್ ಏನಾಗ್ತದ ಅಂದ್ರೆ ಮಣ್ಣು ಅಲ್ಲೇ ಇರ್ತದ್ರಿ, ಫಲವತ್ತತೆ ಮಣ್ಣು ಅಲ್ಲೇ ಇರ್ತದ, ಅದಕ್ಕಾಗಿ ಈಲ್ಡ್ ಮಾತ್ರ ಚೆನ್ನಾಗಿ ಬರ್ತದೆ ಸರ್. ಅಡ್ಡಿಲ್ಲ. ಈಗ ತಾವು ಬೇರೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರಿ, ಹೂವಿನ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರಿ, ಯಾವ ರೀತಿ ಇದನ್ನೆಲ್ಲ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ತಂತ್ರಜ್ಞಾನ ಇರಬಹುದು, ಅಂದ್ರೆ ಕಲ್ಲಂಗಡಿ ಹ್ಯಾಂಗ್ ಬೆಳಿಬೇಕು, ಈ ಕಡೆ ಸೇವಂತಿಗೆ ಹ್ಯಾಂಗ್ ಬೆಳಿಬೇಕು, ಜರ್ಬರ ಹ್ಯಾಂಗ್ ಬೆಳಿಬೇಕು, ಇವೆಲ್ಲ ವಿಚಾರಗಳನ್ನ ನೀವು ನಿಮ್ಮ ಒಂದು ತಂತ್ರ ಏನು ವಿಜ್ಞಾನಿಗಳಿರ್ತಾರ ಅವ್ರ ಮುಖಾಂತರ ಕೂಡ ಕಲಿಬೇಕಾಗ್ತದ, ಅಧಿಕಾರಿಗಳ ಮುಖಾಂತರ ಕಲಿಬೇಕಾಗ್ತದ, ಅಂತ ಸಂಪರ್ಕ ಅಂತೂ ತಮಗೆ ಇದ್ದೇ ಅದ. ಅದ ಸರ್, ಅವರೇ ಎಲ್ಲ ಹೇಳಿದ್ದೀನಿ. ಡಾಕ್ಟರ್ ರಾಜು ತೆಗ್ಗಳವರ ಸಂಪರ್ಕ ನೇರವಾಗಿದೆ ಸರ್, ಮಾತಾಡ್ತಾರೆ ಈ ಟೈಪ್ ಮಿಶ್ರ ಬೆಳಿ ಮಾಡಂತ ಹೇಳ. ಈ ವರ್ಷ ಏನ್ ಮಾಡಿ ಮಿಶ್ರ ಬೆಳಿ ಪದ್ಧತಿ ಅಂದ್ರೆ ಕಲ್ಲಂಗಡಿಯಲ್ಲಿ ಚೆಂಡು ಹಾಕಿವಿ ಸರ್, ಮಿಶ್ರ ಬೆಳಿ ರೀ. ಕಲ್ಲಂಗಡಿ ಕಡಿಗೆ ಆಗ್ಬೇಕಾದ್ರೆ ಚೆಂಡು ಬರ್ಬೇಕು ಸರ್, ಚೆಂಡು ಕಡಿಕ್ ಆಗ್ಬೇಕಾದ್ರೆ ಅದ್ರೊಳಗೆ ಏನ್ ಮಾಡ್ತೀವಿ ಸರ್, ಕಲ್ಲಂಗಡಿ ಕಟ್ ಮಾಡಿ ತೆಗೆದ ಬಳಕ ಅದೇ ಪಿಟ್ಟಿನಲ್ಲಿ ಅಂದ್ರೆ ಏನ್ರಿ ಮೆಲ್ಚಿಂಗ್ ನಾಗ ಆ ಮೆಲ್ಚಿನಾಗ ಏನ್ ಮಾಡ್ತೀವಿ, ಶೌಂತಿ ಬೀಜ ಹಚ್ಚಬಿಡ್ತೀವ್ರಿ. ಶೌಂತಿ ಪ್ಲಸ್ ಚೆಂಡು ಎರಡೂ ನಡಿಬೇಕು ಸರ್, ಹೆಂಗ್ ಮಿಶ್ರ ಬೆಳೆ ಪದ್ಧತಿ ಮಾಡ್ತೇನ್ರಿ. ತೋಟಗಾರಿಕೆ ಪದ್ಧತಿ ಅಂದ್ರೆ ಎಲ್ಲಾ ಬೆಳೆಯುವ ಸರ್ ನನ್ನ ಹತ್ರ ಅಂದ್ರ ನೋಡ್ರಿ, ಈಗ ನಿಂಬೂರಿ, ಮಾವು, ನೇರಳೆ ಹಣ್ಣು, ಚಿತಾಪುಲ್ರಿ, ಪೇರಲ, ಚೀಕು, ಆಮೇಲೆ ಪಪ್ಪಾಯಿ, ಎಲ್ಲ ಹೊಸ ನಮ್ಮ ಜೀವನಿಗೆ ಸರ್ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಅವ್ರ ಕಡೆಯಿಂದ ಆಮೇಲೆ ಕಲ್ಯಾಣ ಕರ್ನಾಟಕದವರು ಹೆಲ್ಪ್ ಮಾಡಿ ಸಲುವಾಗಿ ಎಲ್ಲಾ ಗಿಡಗಳು ಹಚ್ಚಿನಿ. ತೆಂಗಿನ ಗಿಡ ಅವರಿ, ಮಾವಿನ ಗಿಡ, ಟೋಟಲಿ ಅಷ್ಟು ಗಿಡ ಅವರಿ, ಮದುವೆಗೆ ಹಚ್ಚಿಬಿಟ್ಟಿನ್ರಿ. ಎಲ್ಲ ಹಣ್ಣು ಯಾವ ಸೀಸನ್ ದಾಗ ಹೋದ್ರು ಆ ಹಣ್ಣು ನನ್ನ ಹೊಲದಾಗ ಸಿಗಬೇಕು, ತಿಂದು ಹೋಗ್ಬೇಕು ಯಾರು ಬಂದವ್ರು ಅಂತ ಇಟ್ಕೊಂಡಿನ್ರಿ. ಮೊದಲು ಏನೂ ಮಾಡಿದಿಲ್ರಿ, ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಹಾಗೂ ನಮ್ಮ ಚಂದ್ರಕಾಂತ್ ಜೋಣಿ ಸರ್ ಅಡಿಯಲ್ರಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವ್ರೇನು ಹಾಕೊಟ್ರ ಹಾದಿರಿ, ಆ ಪದ್ಧತಿಯಲ್ಲಿ ನಾ ಬಹಳ ಇಂಪ್ರೂವ್ ಆಗಿನ್ ಸರ್. ಈಗ ಮೊದಲಿಗೆ ಶುರು ಏನು ನಿಮ್ಮ ಕೃಷಿ ಇತ್ತು ಮತ್ತೆ ಈಗಿನ ಕೃಷಿಗೆ ಬಹಳಷ್ಟು ವ್ಯತ್ಯಾಸಗಳನ್ನ ತಾವು ಹೇಳ್ತಾ ಇದ್ದೀರಿ. ಹೌದಾ? ಅಂದಾಜು ಎಷ್ಟು? ಈಗ 8 ಎಕರೆದಿಂದ ನೀವು ಶುರು ಮಾಡಿದ್ದು, 25 ಎಕರೆ ಜಮೀನೊಳಗೆ ತಾವು ಎಲ್ಲಾ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ. ವರ್ಷ ಪೂರ್ತಿ ನಿಮ್ಗೆ ಆದಾಯ ಬರುವಂತಹ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಂಡಿದ್ದೀರಿ? ಹೌದಾ? ಹೌದು ಸರ್. ಪ್ರತಿ ತಿಂಗಳು ಆದಾಯ ಬರಬೇಕು. ಈ ತರ ತಾವು ಒಂದು ಪ್ಲಾನ್ ಮಾಡಿಕೊಂಡು ಈ ಕೃಷಿಯನ್ನ ಮಾಡ್ತಾ ಇದ್ದೀರಿ. ನಿಮಗೆ ಯಾರ್ಯಾರು ಸಹಕಾರ ನೀಡ್ತಾರೆ? ಇದನ್ನೆಲ್ಲ ನಿರ್ವಹಣೆ ಹೆಂಗ್ ಮಾಡ್ತೀರಿ? ಯಾಕಂದ್ರೆ 25 ಎಕರೆ ಜಮೀನು ನಿರ್ವಹಣೆ ಮಾಡೋದು ಸರಳ ಕೆಲಸ ಅಲ್ಲ. ಹೌದು ಸರ್. ನೀವು ಹೆಂಗ್ ಮಾಡ್ತಾ ಇದ್ದೀರಿ? ನಾವು ಹೆಂಗಂದ್ರೆ ಸರ್, ಅಷ್ಟು ಹೊಲಕ್ಕೆ ಸೋಲಾರ್ ಫಿನಿಶಿಂಗ್ ಅದರಿ, ಸೋಲಾರ್ ಫಿನಿಶಿಂಗ್ ವಿತ್ ಡ್ರಿಪ್ಪಿಂಗ್ ಅದಲ್ರಿ. 15 ಎಕರೆ ಫುಲ್ ಮೇಂಟೈನ್ ನಾ ಮಾಡ್ಕೋತೇನೆ, 10 ಎಕರೆ ನನಗೆ ಆಗಲ್ಲ, ಅದು ಬೇರೆ ಕಡೆ ಅದ ಸರ್. ಆ ಬೇರೆ ಕಡೆ ಇದ್ದ ಸಲ ಒಂದ್ ಪಂಚಾಯತ್ ಪಾಲಕರಿಗೆ ಇಟ್ಟು ಅದು ಆ ಕಡೆ ವ್ಯವಸ್ಥೆ ಮಾಡೀನಿ. 15 ಎಕರೆ ನನಗೆ ತೂಗ್ತು ಅಂತ ಮಾಡೀನಿ. ಅದು ಪೂರಾ 25 ಎಕರೆ ಒತ್ತಟೆ ಇದ್ರು ಸ್ವಂತ ನಾವು ಒಬ್ಬನ ಮೇಲೆ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು ಸರ್. ಬಟ್ ಅದು ಆ ಕಡೆ ಈ ಕಡೆ ಒಂದ್ 8 ಕಿಲೋಮೀಟರ್ ದೂರ ಅದರಿ, ಹೋಗಿ ಬರೋದು ವ್ಯತ್ಯಾಸ ಆಗ್ತದ. ಆಮೇಲೆ ಲೈಟಿಂದಂತೂ ಕೊರತೆ ಅದ, ಒಂದು ಫ್ಯೂಸ್ ಆಯ್ತು, ಒಂದು ಡೇವಲ್ ಆಯ್ತು, ಒಂದು ಲೈಟ್ ಇರಂಗಿಲ್ಲ ಅಂತ ಹೇಳಿ ಆದಷ್ಟು ಸಿಗಲಕ್ಕೆ ಇದರಾಗೆ ತೃಪ್ತಿ ಇರಾಮ ಅಂತ ಹೇಳಿ ಒಂದು 15 ಎಕರೆ ನಾ ಮಾಡ್ಕೊಂಡಿನಿ, 10 ಎಕರೆ ಮತ್ತೊಬ್ಬನಿ ಪಾಲಿಗೆ ಏರ್ಸಿನ್ರಿ. ಈಗ 15 ಎಕರೆದೊಳಗೆ ಏನೇನು ಬೆಳಿ ತಾವು ಬೆಳಿತಾ ಇದ್ದೀರಿ? 10 ಎಕರೆ ಕಬ್ಬು ಸರ್, ಉಳಿಕಿದ ಒಂದು 5 ಎಕರೆ ಏನದರಿ, ಎಲ್ಲಾ ವೆರೈಟಿ ಮಾಡ್ತೀನಿ ಸರ್. ಕಲಂಗಡಿ ಮಾಡ್ತೀನಿ, ಕರ್ಬೂಜ್ ಮಾಡ್ತೀನಿ, ಚೆಂಡು ಮಾಡ್ತೀನಿ, ಟೊಮಾಟೋ ರೀ, ಎಲ್ಲ ವೆಜಿಟೇಬಲ್ಸ್ ಮಾಡ್ತೀನಿ ನೋಡಿ ಸರ್. ಎಲ್ಲಾ ಸೀಸನ್ದಾಗ ಸಿಗ್ತಾ ಇರಬೇಕು. ಮೆಂತೆ ಪಲ್ಯ, ಕೊತ್ತಂಬರಿ, ಸಬ್ಸಿ ಎಲ್ಲಾ ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಎಲ್ಲಾ ಸ್ವಲ್ಪ ಸ್ವಲ್ಪ ಎಲ್ಲ ರೊಕ್ಕ ತಗೊಂಡ್ಬಿಡ್ತೀನಿ, ಅದು ಟೈಮ್ ನೋಡಿ ಹಾಕ್ತೀನಿ ರೀ. ಬೇ ಟೈಮ್ನು ಹಾಕ್ತೀವಿ, ಟೈಮ್ ನೋಡಿನೇ ಹಾಕ್ತೀವಿ, ಎರಡೂ ಟೈಮ್ನಾಗ ಹಾಕಿದ್ರೆ ರೊಕ್ಕ ನಮಗೆ ಆಗ್ತಾ ಇದೆ. ಅಂದ್ರೆ ನಿಮಗೆ ನೀರಾವರಿ ವ್ಯವಸ್ಥೆ ಇರೋದ್ರಿಂದ ಅದು ಡ್ರಿಪ್ ಇರೋದ್ರಿಂದ ನಿಮಗೆ ಬಹಳ ಸರಳ, ಅದನ್ನ ನಿರ್ವಹಣೆ ಮಾಡೋದು ಕೂಡ ಬಹಳ ಸರಳ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹಳ ಸರಳ ಸರ್, ಡ್ರಿಪ್ಪಿನ ಮುಖಾಂತರ ಇದ್ರೆ ಸರಳ ಸರ್. ಇಲ್ದ್ರ ನಾ 10 ಎಕರೆಗೆ 2 ಆಳ ಇಡಬೇಕು ಸರ್ ನೀರ್ ಬಿಡಕ. ಅವ ಟೋಟಲಿ ಒಳಗ್ ಹೋಗಂತ ತಪ್ಪಿನೂ ನೀರ್ ಬಿಡಂಗಿಲ್ಲ. ಆಳ ಮನುಷ್ಯ ಇದ್ದವನು ಬಿಡಲ್ರಿ, ನಾನು ಬಿಡಂಗಿಲ್ಲ ಒಳಗ್ ಹೋಗಿ. ಹಂದಿ ಅವನು ಏನವನು ಅಂತ ಹೇಳಿ ಅಂಜ್ಕೊಂಡು ಹೊರಗೆ ನಿಂದಿರ್ತೀವ್ರಿ. ಡ್ರಿಪ್ಪಿನ ಮುಖಾಂತರ ಇರುವಂತರು ಅವ್ನು ಎತ್ತ ಎಳೆದ ಬಿಟ್ಟಿ ಅಂದ್ರಿ, ಫುಲ್ ನೀರ್ ಊಟ ಮಾಡ್ತಾರ ಸರ್ ಭೂಮಿ. ಹಂದಿಗಳು ಅಥವಾ ಪ್ರಾಣಿಗಳ ಕಾಟ ನಿಮ್ಮಲ್ಲಿ ಅದ? ಬಹಳ ಅದ ಸರ್, ಹಂದಿಗಳ ಕಾಟ ತಾಳಾರ್ದಕ್ ಸರ್. ಸೋಲಾರ್ ಬೇಲಿ ಹಾಕ್ರು ಸೋಲಾರ್ ಬೇರಿ ದಾಟಿ ಹೊಂಟವ ಸರ್. ಹಂದಿಗಳದ್ದು ಮಾತ್ರ ಬಹಳ ಕಾಟ, ಉಳಿಕಿ ವನ್ಯಜೀವಿಗಳದ್ ಯಾವ್ದು ಕಾಟ ಇಲ್ಲ. ಹೆಂಗ್ ನಿಮಗ್ ಸಮಸ್ಯೆ ಆಗ್ತದ? ಬಹಳ ಸಮಸ್ಯೆ ಅಂದ್ರೆ ಸರ್, ಸಣ್ಣಗಿನ ಹಿಡಿದನ್ನ ಚಾಲು ಮಾಡ್ತಾರ, ಅದು ಕಡಿಲಿಕ್ ಚಾಲು ಮಾಡ್ತಾರೆ. ಇದು ಪೂರಾ ದೊಡ್ಡ ಫ್ಯಾಕ್ಟ್ರಿ ಹೋಗೋ ತನ ಕಡಿಲಿಕ್ ಚಾಲನೆ ಮಾಡ್ತಾರ. ಅದು ಒಂದೇ ನಮಗ್ ವನ್ಯಜೀವಿ ಅಂದ್ರೆ ಅದು ಒಂದ್ ಹಂದಿಯಿಂದ ಕಾಟ ಒಂದೇ ಬಹಳ. ಇದ್ರ ಬಗ್ಗೆ ನೀವೇನು ಮಾಡಿವಿ ಸರ್? ನಿಯಂತ್ರಣ ಹೆಂಗ್ ಮಾಡಿವಿ ಸರ್ ಅಂದ್ರೆ, ತಲೆ ಕೆಟ್ಟಿ ಏನೋ ಒಲಿ ಕೊಡ್ಬೇಕಂದಂಗ್ರಿ. ಹಂಗ ಏನ್ ಮಾಡಿವಪ್ಪ ಅಂದ್ರೆ, KBTC ಏನು ಫಿನಿಶಿಂಗ್ ಡೈಮಂಡ್ ಜಾಲಿ ಹಾಕ್ತಾರಲ್ರಿ, ಟೋಟಲಿ 10 ಎಕರೆ ಕಬ್ಬಿಗೆ ನಾ ಡೈಮಂಡ್ ಜಾಲಿನೇ ಹೊಡಿಸಿನಿ ಸರ್. ಆ ಡೈಮಂಡ್ ಜಾಲಿ ಹೊಡಿಸಿದ ಸಲ ಫುಲ್ ನೆಮ್ಮದಿ ಇದ್ದೀನಿ. ಇಳುವರಿ ಹೆಚ್ಚು ಬರಲ ಕಾರಣ ಅಂದ್ರೆ ಕಬ್ಬು ಕಡೆಯಂಗಿಲ್ಲ. ಕಬ್ಬು ಕಡೆಯಂಗಿಲ್ಲಪ್ಪ ಅಂದ್ರೆ ನನಗೆ ಇಳುವರಿ ಅಲ್ಲೇ ಹೆಚ್ಚು ಬಂದದ. 2.5 ಲಕ್ಷ 10 ಎಕರೆ ಖರ್ಚು ಮಾಡೀನಿ, ಅದು ಹಾಕಿದ ವರ್ಷ ನನಗೆ ಕೊಟ್ಟ ಹೋಗ್ಯದ ಮಲ್ಟಿಪ್ಲಿಕೇಶನ್ ಮಾಡಣ. ಡೈಮಂಡ್ ಜಾಲಿ ಅಂದ್ರೆ ಅದು KBTC ಸರ್, ಸುರಕ್ಷತೆ ಸಲುವಾಗಿ ಯಾರು ಹೋಗ್ಬಾರ್ದ, ನಾಲ್ಕರು ಮನುಷ್ಯರು ಹೋಗ್ಬಾರ್ದ ಅಂತ ಹೇಳಿ ಡೈಮಂಡ್ ಜಾಲಿ ಹೊಡಿಸ್ತಾರೆ KBದವ್ರಿ. ಆ ಟೈಪ್ ಹೊಲಕ್ ಹೊಲ ಸುತ್ತ ಬದುವಿ ಈಗ್ರಿ, ಸೋಲಾರ್ ವಿತ್ ಡೈಮಂಡ್ ಜಾಲಿ ಎರಡೂ ಮಾಡ್ಸೀನಿ ಸರ್. ಅಂದ್ರೆ ಮನುಷ್ಯ ಇಲ್ದ್ರಿ ನನ್ನ ತೋಟ ನಡಿಬೇಕು. ಈ ಕಾಲದಾಗ 2 ಲಕ್ಷ 1.5 ಲಕ್ಷ ಕೊಟ್ಟರು ಆಳ ಸಿಗಂಗಿಲ್ರಿ. ಆ ಆಳಿನ ರೊಕ್ಕನೇ ಅದಕ್ಕೆ ಹೋಗಲಕ್ಕ ಒಂದೇ ವರ್ಷನಾಗ ಮರುಪಾವತಿ ಆಗ್ತದ ಅಂತ ಹೇಳಿ ಮಾಡಿ. ಅದು ಎಷ್ಟು ಎತ್ತರ ಹೊಡಿಸಿರಿ? ಅದು ಒಂದು 5 ಫೀಟ್ ಹೈಟ್ ಹೊಡಿಸಿನಿ ಸರ್. 5 ಫೀಟ್ ಹೈಟ್ ಆಗಿದ್ರಿ, ಅದರೊಳಗೆ ವನ್ಯಜೀವಿಗಳು ಯಾವ ಹೋಗಂಗಿಲ್ರಿ, ಯಾವ್ದು ಕಾಟಿಲ್ರಿ. ಮೇನ್ ನನ್ನ ಬೆಳಿ ಸದೃಢ ಮತ್ತು ಇಳುವರಿ ಹೆಚ್ಚು ಬರಲು ಕಾರಣ ಅಂದ್ರೆ ಅದ್ರ ಡೈಮಂಡ್ ಜಾಲಿ ಅಂತ ಹೇಳ್ಬೋದು. ಕಾರಣ ಒಳಗೆ ಏನು ಹೋಗಂಗಿಲ್ಲ ಸರ್, ಏನು ಹೋಗಕ್ ಸಾಧ್ಯನೇ ಇಲ್ಲ, ಏನು ಒಳಗೆ ಹೋಗಕ್ ಸಾಧ್ಯನೇ ಇಲ್ಲ. ಹೀಗಾಗಿ ನನ್ನ ಬೆಳಿ ದ್ವಿಗುಣ ಆಗಕ್ ಸಾಧ್ಯ ಅಂದ್ರೆ ಅದ್ರ ಡೈಮಂಡ್ ಜಾಲಿನೂ ಅಂತ ಹೇಳ್ಬೋದು. ಈ ಸಂದರ್ಭ ಸುತ್ತಮುತ್ತಲು ಓಡಾಡ್ಕೊಂಡಿರ್ತಾವ? ಮತ್ತ ಸುತ್ತಮುತ್ತ ಮಾಡಲಾರದವ್ರ ಹೊಲಕ್ಕೆ ಹೋಗಿರ್ತಾವ ಸರ್. ಅದರಿಂದ ನಿಮಗೆ ತೊಂದರೆ ಏನಾದರೂ ಆಗ್ತಾ ಇದೇನಾ? ಮೊದಲಿತ್ತು ಸರ್ ತೊಂದರೆ, ಬಹಳ ಕಾಟಿತ್ತು. ಕಾಟ ತಾಳಲಾರದಕ್ಕೆ ಅದು ಡೈಮಂಡ್ ಜಾಲಿ ಮಾಡಿಸ್ಬಿಟ್ಟು. ಈಗ ಸಂಪೂರ್ಣವಾಗಿ ನೀವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ? 80% ಸಾವಯವ ಸರ್. ಒಂದು 10-20% ಅಷ್ಟೇ DAP, ಯೂರಿಯಾ, ಸಲ್ಫರ್, ಮ್ಯಾಗ್ನೀಸಿಯಂ, ಜಿಂಕ್, ಬೋರಾನ್ ಇಂಥ ಹಾಕಿದ್ರೆ ಅದು ಕಲಂಗಡಿ ಬರ್ತದೆ ಸರ್. ಫುಲ್ ಸಾವಯವ ಸರ್ ಅಂತೂ ನೋಡ್ಯಾರ ನಮ್ ಡಾಕ್ಟರ್ ರಾಜು ತೆಗ್ಗಳಿ KVK ಕಲಬುರಗಿ ಅವರು. ಸಾವಯವದಾಗ ಬೆಳಿತಿ, ಫಸ್ಟ್ ಕ್ಲಾಸ್ ಅದ. ನಿಂದ ಏನ್ ಬೆಳಿ ಬೆಳೆದ್ರು ಒಂದಿನ 2 ದಿನ ಕೀಪಿಂಗ್ ಕ್ವಾಲಿಟಿ ಅದ, ರುಚಿಕರ ಅದ. ನಮ್ ಜೀವನಿಗೆ ಸರ್ ಸಹಾಯಕ ಕೃಷಿ ನಿರ್ದೇಶಕರು ಏನಾರ ಎಡಿಯವ್ರಿ, ನಿನ್ನ ಉಳ್ಳಾಗಡ್ಡಿಯ ಪಲ್ಲೆ ರುಚಿ ನಮ್ ಬಲ್ಲಿ ಹಿನಾತನ ಉಳ್ಳಾಗಡ್ಡಿನೇ ಊಟ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು. ಕಾರಣ ಏನಪ್ಪ ಅಂದ್ರೆ ಸಾವಯವ ಸರ್, ಫುಲ್ ಸಾವಯವ. ಅವ್ರು ನೋಡ್ಯಾರ ಬಂದ್ ತೋಟಕ್ರಿ, ಏನೇನ್ ಹಾಕಿದ್ ನೋಡಮ್ ಟೆಸ್ಟಿಂಗ್ ಅಂತ ಹೇಳಿ. ಸಾವಯವದಾಗ ಇದ್ದ ಸಲುವಾಗಿ ನಿನ್ ಕ್ವಾಲಿಟಿ ಚಲೋ ಅದ ಅಂತ ಹೇಳ್ರ ಸರ್. ಬಹಳ ಸಂತೋಷ ಆಗ್ತದೆ ತಾವು ಇಷ್ಟು ಪ್ರಯತ್ನ ಮಾಡಿ ಒಳ್ಳೆ ಒಂದು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿಕೊಂಡು ನಿಮ್ಮ ಸಮಯ ಶ್ರಮ ಕೂಡ ನೀವು ಉಳಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಇರುವಂತಹ ಸಂಪನ್ಮೂಲಗಳನ್ನ ಸಹಿತ ಬಹಳ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದೀರಿ. ಈಗ 1 ವರ್ಷ ತಮಗೆ ಸಾಕಷ್ಟು ಆದಾಯ ಮೇಲೆ ಮೇಲೆ ಬಂದೇ ಬರ್ತಾ ಇದೆ. ಒಂದು ವರ್ಷಕ್ಕೆ ಇಷ್ಟು ಜಮೀನಿಂದ ತಮಗೆ ಎಷ್ಟು ಆದಾಯ ಬರ್ತದ ಸರಾಸರಿಯಾಗಿ? ಸರಾಸರಿಯಾಗಿ ಸರ್ ನನಗೆ ಒಂದು 9-10 ಲಕ್ಷ ರೂಪಾಯಿ ಕಬ್ಬಿನ ಪಟ್ಟಿ ಬರ್ತದೆ ಸರ್. ಜೀರೋ ಮೇಂಟೆನೆನ್ಸ್ ವಿತ್ ಜೀರೋ ಮೇಂಟೆನೆನ್ಸ್ ಇಲ್ಲದೆ ಹ್ಯಾಂಗ್ ಬರ್ತದ ಅಂತಾರೆ. ನಮ್ಮ ಹತ್ರ ಸಿಗ ಎರೆಹುಳ ಗೊಬ್ಬರ, ಡಿಕಂಪೋಸರ್, ಆಮೇಲೆ ಸುಡ್ಲಾರ್ದಂಗ ಅದು ಅಲ್ಲೇ ರೂಟಿವೇಟರ್ ಹೊಡಿಸಿ ದ್ವಿಗುಣಿ ಮಾಡೋದು, ಅಲ್ಲೇ ದ್ವಿಗುಣ ಆಗ್ಯದ ನನ್ನ ಭೂಮಿ ರೀ. ಅಲ್ಲೇ ಈಲ್ಡ್ನು ದ್ವಿಗುಣ ಆಗ್ಯದ್ರಿ. 30 ಬರೋದು ಈಗ 60-65 ತನ್ನ ತನ್ನ ನಾನೇ ನಿಂದ್ರಿ. ಇನ್ನು ಹೆಚ್ಚು ಮಾಡ್ಬೇಕಂತ ಅನಿಸ್ತದ? ಅಣ್ಣ ಹೆಚ್ಚು ಮಾಡ್ಬೇಕಂತ ಖುಷಿಶಿನ ಅದ ಸರ್. ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಆಕಳ ಸೆಗಣಿ ಇದು ಇತ್ತಂದ್ರೆ ಇನ್ನೂ ದ್ವಿಗುಣ ಮಾಡಿಸಬಹುದು. ಯಾಕಂತಂದ್ರೆ ಈಗ ನಾವು ನೋಡ್ತಾ ಇದೀವಿ 100 ಟನ್ ಬೆಳೆಗಾರರು ನಮಗೆ ಸಾಮಾನ್ಯವಾಗಿ ಸಿಗ್ತಾ ಇದ್ದಾರೆ. 100ಕ್ಕಿಂತ ಹೆಚ್ಚು ಬೆಳೆಯುವಂತವ್ರು ಅದ್ರ ಕಡೆ ನಿಮ್ಗೆ ಗುರಿ ಅದ? ಅದ ಸರ್, 100% ಅದ್ರ ಕಡೆ ಏಮ್ ಇಟ್ಕೊಂಡೇ ನಿಂತೀವಿ ಸರ್. ಅಡ್ಡಿ ಇಲ್ಲ. ಈಗ ಕಬ್ಬಿನಿಂದ ನಿಮಗೆ 9-10 ಲಕ್ಷ ಬರ್ತದೆ, ಮತ್ತೆ ಉಳಿದ ಬೆಳೆಗಳಿಂದ ಕೂಡ ಸಾಕಷ್ಟು ಆದಾಯ. ಕಲ್ಲಂಗಡಿ ಇದೆ ಸರ್, ಕರ್ಬೂಜದಲ್ಲಿ 5 ಎಕರೆ ಅದು ಮಾಡಿದೇವ ಅಂದ್ರೆ ಪ್ರತಿ 2 ಮಂತಿಗೊಮ್ಮೆ ಕಲ್ಲಂಗಡಿ ಬರ್ತಾರೆ. ಅದು 2 ಮಂತಿಗೆ ಇಲ್ಲಿ ಬಂದು ಅಂದ್ರೆ ಮತ್ತೆ 2 ಮಂತಿ ನಟ್ಟಿಗೆ ಬರಟಿಗೆನೆ ಅಲ್ಲೊಂದು ಮತ್ತೊಂದು ರೆಡಿ ಮಾಡಿರ್ತೀನಿ ಪ್ಲಾಟ್ ಸರ್. ಅದ್ರೊಳಗೆ ಹಂಗೆ ಚೆಂಡು ಇರ್ತದ್ರಿ, ಚೆಂಡು ರೊಕ್ಕನು ಬರ್ಬೇಕು, ಹಂಗೆ ದಿನ ಬರ್ಬೇಕು ಚೆಂಡು ರೊಕ್ಕ ರೀ. ಕಾಯಿಪಲ್ಯದ ಕೂಡ ಬರ್ತಾವ ನಿಮ್ಗೆ? ಕಾಯಿಪಲ್ಯ ರೊಕ್ಕನು ದಿನ ಬರ್ಬೇಕ್ರಿ, ಮನೆಗೆ ಊಟ ಮಾಡ್ಬೇಕ್ರಿ ತರಕಾರಿ. ಮತ್ತೆ ಮಾರ್ಕೆಟ್ ಹೆಂಗ್ ಮಾಡ್ತೀರಿ, ಹೋಗುದು ಬರುದು ಯಾರ್ ಮಾಡ್ತಾರೆ? ನಾನಂತೂ ಒಂದೇ ದಿನ ಮಾರ್ಕೆಟ್ ಹೋಗಲ್ ಸರ್. ನಮ್ಮ ಊರಾಗ ಒಬ್ಬ ಆಟೋ ಮನುಷ್ಯನರಿ, ನಾವು ಕಡದ ಆಟೋಕ್ ಹಾಕದೇವ್ ಅಂದ್ರೆ ಸೀದಾ ಮಾರ್ಕೆಟ್ಗೆ ಹೋಯ್ದು ಅವನೇ ಹಚ್ಚರಿ, ಇಷ್ಟು ಪಟ್ಟಿ ಆಗ್ಯದ ನೋಡ್ರಿ ಅಂತೇಳಿ ಅವನೇ ಬರ್ತಾನ್ರಿ. ನಾವು ಮಾರ್ಕೆಟ್ಗೆ ಹೋದೇವ್ ಅಂದ್ರೆ ಎಲ್ಲ ನಮ್ಮ ವ್ಯವಸಾಯ ಖರಾಬ್ ಆಗ್ತದೆ ಸರ್. ಹಿಂಗಾಗಿ ಮಾರ್ಕೆಟ್ಗೆ ಹೋಗಲ್ಲ, ಕಡದ ನಾವು ಪ್ಯಾಕ್ ಮಾಡಿ ಕಳಿಸ್ತೀವ್ರಿ, ಇಷ್ಟಕ್ಕೆ ಮಾರ್ಯಾದ ಅಂತ ನಿಯತವಾಗಿ ಹೇಳ್ಬಿಡ್ತಾರ. ಅಂದ್ರೆ ಒಟ್ಟೆ ನಿಮ್ಮ ವಿಶ್ವಾಸದ ಮೇಲೆ ಈ ಕೆಲಸ ನಡೀತಾ ಇದೆ ಸರ್. ನಿಮಗ ಇದ್ರೊಳಗೆ ಏನು ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಏನಿಲ್ಲ ಸರ್? ನಮ್ದು ಕಮ್ ಮಾಡಿದ್ರ ಅಂದ್ರೆ ನಮ್ಮ ಮತ್ತೊಬ್ಬರಿಗೆ ಹೆಚ್ಚು ಕೇಳ್ತೀವಿ ಓನರ್, ನಮ್ದು ಯಾಕೆ ಇಷ್ಟು ಕಮ್ ಮಾಡಿರಿ, ಅಲ್ಲಿ ಆ ಓನರ್ ಹತ್ರ ಅಷ್ಟು ಮಾರ್ಯಾದಲ್ಲ ಅಂದ್ರೆ ಇಲ್ಲ ಸರ್ ಸ್ವಲ್ಪ ನಿಮ್ದು ಡ್ಯಾಮೇಜ್ ಆಗಿತ್ತು ಅದಕ್ಕೆ ಹಿಂಗ್ ಮಾರ್ಯಾರ ಅಂತ ಹೇಳ್ತಾರೆ. ಇಲ್ಲಂದ್ರೆ ಅವ್ರಕ ನಮಗೆ 10-20-100 ರೂಪಾಯಿ ನಮ್ದು ಹೆಚ್ಚೇ ಮಾರ್ತದ್ರಿ. ಇವತ್ತಿನ ಡೇಟ್ ನಾಗ ಗುಲ್ಬರ್ಗದಾಗ 40 ರೂಪಾಯಿ ಚೆಂಡು ಮಾರ್ಯಾದ್ರಿ, ನಾನು 90 ರೂಪಾಯಿ ಮಾರ್ಯಾದ. ಅಂದ್ರೆ ಏನ್ರಿ ಆ ಟೈಪ್ ವೆರೈಟಿ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ. ಅದರಲ್ಲಿಂದ ಧೈರ್ಯವಾಗಿ ಹೇಳಕ್ ನನಗೆ ಇಚ್ಛೆ ಅದ. ಅಂದ್ರ ಯಾವ ರೀತಿ ನಾವು ಭೂಮಿಯನ್ನ ನಂಬಿ ಒಕ್ಕಲ್ತನ ಮಾಡಿದ್ರ ಅದರೊಳಗೆ ವಿಶೇಷವಾಗಿ ನೀರಾವರಿ ಸೌಲಭ್ಯ ಇತ್ತು ಅಂತಂದ್ರ ಅದರ ಒಂದು ಕಥೆನೆ ಬೇರೆ ಆಗ್ತದೆ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗ ಒಳ್ಳೆ ನೀರಿನ ಸಂಪನ್ಮೂಲ ನಿಮ್ ಕಡೆ ಅದ, ಅದ್ರ ಜೊತೆಗೆ ಸಾಕಷ್ಟು ಜಮೀನು ತಾವು ತಮ್ಮ ರಟ್ಟಿ ಮೇಲೆ ಮಾಡ್ಕೊಂಡಿದ್ದೀರಿ, ಮತ್ತೆ ಏನು ಅಗದಿ ಮನಮುಟ್ಟಿ ಬೆಳೀತಾ ಇದ್ದೀರಿ, ದುಡಿತಾ ಇದ್ದೀರಿ. ಹಿಂಗಾಗಿ ನಿಮ್ಗ ಒಕ್ಕಲ್ತನ ಬಹಳ ಖುಷಿ ಕೊಟ್ಟದಂತ ಹೇಳಿ ನಾನು ತಿಳ್ಕೊತೀನಿ. ಅಗ್ರಿಕಲ್ಚರ್ ಇಸ್ ಬೆಸ್ಟ್ ಪರ್ಪಸ್ ಅಂತ ಹೇಳಕ್ ಕಾರಣ ಏನಪ್ಪಾ ಅಂದ್ರೆ ಬಹಳ ಕೃಷಿಯಲ್ಲಿ ಖುಷಿ ಕಂಡ ರೈತ ನಾನು ಅಂದಂಗ. ಬಬಲಾದಿ ಶ್ರೀಗಳು ಹೇಳದಂಗ್ರಿ, ಕೃಷಿ ಮಾಡ್ರಿ, ಕೃಷಿ ಮಾಡಿದ್ರೆ ನಿಮ್ಗೆ ತಾನೇ ಖುಷಿ ಆಗ್ತದ ಅಂತ ಒಂದ್ ಮಾತು ಹೇಳಿರವ್ರಿ. ಅವ್ರು ನಮ್ ತೋಟಕ್ಕೆ 2-3 ಸಾರಿ ಅಪ್ಪಾಜಿಯವ್ರು ಬಂದಾರ, ಮಾಗಾವ್ ಕಳ್ಳಿ ಮಠದ ಅಪ್ಪಾಜಿಯವ್ರು ಬಂದಾರ. ಏನ್ ತೊಗರಿ ಬೆಳೆಸಿಲ್ಲಪ್ಪ ನೀ, ತೊಗರಿ ಬೆಳೆಸಿದ ಅವ್ರು ಬಂದು ನೋಡಿದಾಗ ನಮ್ಮ ಗುಲ್ಬರ್ಗದ ಏನು ದೂರದರ್ಶನದವ್ರಿ, ಅವ್ರು ನಮ್ಮಲ್ಲಿ ತೋಟಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಯಾರ, ದಿಲ್ಲಿಂದ ಕರ್ಸಿರಿ, ವಿಡಿಯೋ ಮಾಡ್ಕೊಂಡು ನಮ್ದೆಲ್ಲ ತೋಟದ ಫೋಟೋ ಇಟ್ಟು ತಗೊಂಡಾಗ ಆ ವರ್ಷ ಪರ್ ಎಕರೆ 12 ಚೀಲ ಬೆಳೆದಿವಿ ಸರ್. 12 ಚೀಲ ಮೀನ್ಸ್ ಅಂದ್ರೆ 15 ಕ್ವಿಂಟಲ್ ಪರ್ ಎಕರೆ, 15 ಕ್ವಿಂಟಲ್ ಬೆಳೆದ್ರಿ ಪರ್ ಎಕರೆ ತೊಗರಿ ಬೆಳೆದ ರೈತ. 3 ಎಕರೆದಾಗ 36 ಚೀಲ ದೊಡ್ಡರಿ, ಒಂದು ಬ್ಯಾಗಿ 125 ಕೆಜಿ ಬರ್ತಿತ್ತರಿ. ಅದು ಬಹಳ ಬೆಸ್ಟ್ ಇಳುವರಿ ತೆಗೆದಿದ್ದ. ತೆಗೆದಿದ ಸಲುವಾಗಿ ದೂರದರ್ಶನ್ ಚಾನಲ್ ದವ್ರು ಬಂದು ಇದು ಮಾಡ್ಕೊಂಡ್ರಿ. ಅದ ಕಾರಣಕರ್ತರಪ್ಪ ಅಂದ್ರೆ ನಮ್ಮ ರಾಜ ತೆಗ್ಗಾಳಿ ಸಾಹೇಬರ್ ಅಂತ ಹೇಳ್ಬಹುದು. ತೊಗರಿಯನ್ನ ನಾಟಿ ಮಾಡಿದ್ರು, ಊರಿಸಿದ್ರು, ಊರಿಸಿವಿ ಸರ್, ಊರಿಸಿದ್ರಿ. ಸಾಲದಿಂದ ಸಾಲಕ್ಕೆ 10 ಫೀಟ್ ರೀ, ಆಮೇಲೆ ಗಿಡದಲ್ಲಿಂದ ಗಿಡಕ್ಕೆ 1.5 ಫೀಟ್ ಇಟ್ಟು ಊರಿಸಿದ ಸರ್. ಊರಿಸಿ ಡ್ರಿಪ್ ಮೇಲೆ ಮಾಡಿಸಿದಾರೆ. ಎಷ್ಟು ಇಳುವರಿ ತಂದಿದಾರೆ ಅದು. ತೊಗರಿ ಎಲ್ಲ ತೆಗೆದು ಈಗ ಏನ್ ಮಾಡಿವಿ, 6,000-5,000 ಮಾರ್ಲತ್ತ ಅಂತೇಳಿ ಕಬ್ಬಿಗೆ ಬಂದಿವ್ರಿ. ಕಬ್ಬಿನ ಮುಕ್ತ ಆಗ್ಕೋತ ಆಕೋತ ಬರಂಗದ ಅಂತೇಳಿ ಮತ್ತೆ ಕಲ್ಲಂಗಡಿ, ಕರ್ಬೂಜ ಹಿಂಗ್ ವೆರೈಟಿ ಹುಡುಕೋತ ನಡೆದಿವಿ ನೋಡಿ ಸರ್. ಅಂದ್ರೆ ಹೊಸದ್ರದ ಅನ್ವೇಷಣೆ ಒಳಗೆ ಇರ್ತೀರಿ ನೀವು? ಹೊಸ ಅನ್ವೇಷಣೆ, ಹೊಸದ್ ಯಾವ್ದು ನಮಗ ಆದಾಯ ಹೆಚ್ಚಿಗೆ ಕೊಡಬಹುದು ಅಂತೇಳಿ ಲೆಕ್ಕ ಹಾಕಿ ಮಾರ್ಕೆಟ್ ಅಧ್ಯಯನ ಮಾಡ್ತೀರಿ, ಸ್ಟಡಿ ಮಾಡ್ತೀರಿ? ಮಾರ್ಕೆಟ್ ಅಧ್ಯಯನ ಮಾಡ್ತೀವಿ ಸರ್. ಹೈದರಾಬಾದ್ ಏನ್ ನಡೆದದ, ಬೆಂಗಳೂರು ಏನ್ ನಡೆದದ, ಬಾಂಬೆ ಏನ್ ನಡೆದದ, ಗುಜರಾತ್ ಏನ್ ನಡೆದ, ಕಲ್ಲಂಗಡಿ ಬಗ್ಗೆ ಚಿಂತನೆ ಮಾಡ್ತೀವಿ ಸರ್. ಅಲ್ಲೆಲ್ಲ ವ್ಯಾಪಾರಿಗಳ ಹತ್ರ ಓಸು ವ್ಯಾಪಾರಿಗಳ ನಂಬರ್ ಇಟ್ಕೊಂಡಿವ್ರಿ, ನಿಮ್ ಹತ್ರ ಏನ್ ಮಾಡಿ ತೋಲತ್ತಿರಿ ಮಾಲ, ನಂಬಲ್ಲಿ ಹಿಂಗ್ ಮಾಲ್ ಅದ, ಕಲಬೂಸ್ ಅದ, ಕಲ್ಲಂಗಡಿ ಅದ, ನನ್ನ ಮಾಲ್ ಈಗ ಆಲ್ರೆಡಿ ಬಂದದ ಅಂತೇಳಿ ಎಲ್ಲರಿಗೆ ವ್ಯಾಪಾರಿಗಳ ನಂಬರ್ ನಾವು ಇಟ್ಕೊಂಡಿವ್ರಿ. ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ನಾಗ ಇರ್ತೀನಿ ಡೈಲಿ ರೀ, ಯಾವ ಸಮಯದಾಗ ರೇಟ್ ಹೆಂಗ್ ಬರ್ತಂತ ಕೇಳ್ಕೊತ ಇರ್ತೀವಿ, ಮುಂಜಾಗ್ರತೆ ಕ್ರಮ ವಹಿಸ್ತೇನೆ. ಬಹಳ ಸಂತೋಷ. ಆತ್ಮೀಯರೇ, ರೇವಣ ಸಿದ್ದಪ್ಪ ಸಿದ್ದಮಾಲ್ಗೋಳ ಅವರ ನಂಬರ್ ನಾನು ಹೇಳ್ತೀನಿ, ಅವರ ಅನುಭವಗಳನ್ನ ಈ ನಂಬರ್ ತಾವು ಡಯಲ್ ಮಾಡಿ ಪಡ್ಕೊಳ್ಬಹುದು, ಅವ್ರ ಜೊತೆಗೆ ಮಾತಾಡಬಹುದು. 9-0-3-6-2-5 6239 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ರೇವಣ ಸಿದ್ದಪ್ಪ ಬಸವರಾಜ್ ಸಿದ್ದಮಾಲ್ಗೋಳವರೇ, ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ ತಮ್ಮ ಅನುಭವಗಳನ್ನು ಕೇಳಿ. ನಾವು ನಿಜವಾಗಿ ಅನ್ಕೊಂಡಿದ್ವಿ ಮೊದಲೇ ಈ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮೊದಲೇ ತಮ್ಮಿಂದ ಸಾಕಷ್ಟು ಪಾಠಗಳನ್ನು ನಮ್ಮ ಯುವ ರೈತರು ಕಲಿಬಹುದು ಅಂತೇಳಿ. ಇದನ್ನ ಕೇಳಿದವರಿಗೆ ನಿಜವಾಗಿಯೂ ಒಂದು ಒಳ್ಳೆ ಅನುಭವ ಸಿಕ್ಕಿರ್ತದ ಅಂತೇಳಿ ನಾವು ಭಾವಿಸ್ತೀವಿ. ಒಳ್ಳೆ ಸ್ಫೂರ್ತಿ ಕೂಡ ಅವರಿಗೆ ತಮ್ಮಿಂದ ಸಿಕ್ಕಿರಬಹುದು ಅಂತೇಳಿ ಭಾವಿಸ್ತೀವಿ. ಕೃಷಿ ಮಾಡಿ ಖುಷಿ ಕಂಡಂತಹ ಏನು ರೈತ ಅಂತ ತಾವು ಹೇಳ್ತಾ ಇದ್ದಿರಲ್ಲ, ಬಹಳ ಅಪರೂಪದ ರೈತರು ನಮಗೆ ನೋಡೋದಕ್ಕೆ ಸಿಗ್ತಾರೆ, ಖುಷಿ ಕಂಡಂತಹ ರೈತರು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಕೃಷಿ ಅನ್ನುವಂತ ವೃತ್ತಿ ಏನದ ಬಹಳ ಸಂಕಷ್ಟಕ್ಕೆ ಒಳಗಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತಹ ಸಂದರ್ಭದೊಳಗೆ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ನಷ್ಟ ಇರಲಾರದೆ ಸಾವಯವ ಕೃಷಿ ಮಾಡ್ಕೋತ ಯಾವ ರೀತಿ ಗ್ರಾಹಕರಿಗೆ ಕೂಡ ಒಳ್ಳೆಯ ಒಂದು ಆಹಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸಹಿತ ತಮ್ಮಿಂದ ಒಳ್ಳೆಯ ಆಹಾರ ಗ್ರಾಹಕರಿಗೆ ತಲುಪುವಂಗ ಆಗಲಿ, ಒಳ್ಳೆಯ ಒಂದು ಕೃಷಿ ತಮ್ಮಿಂದ ಜನ ಕೂಡ ನೋಡಿ ಕಲೀಲಿ ಅಂತ ಹೇಳಿ ಹಾರೈಸ್ತಾ ಇಲ್ಲಿ ತನಕ ತಾವು ಬಂದು ನಮ್ಮ ಎಲ್ಲ ರೈತರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ತೊಂಡಕಲ್ ಗ್ರಾಮದ ರೇವಣಸಿದ್ದಪ್ಪ ಬಸವರಾಜ್ ಸಿದ್ದಮಾಲ್ಗೋಳ್ ಅವರೊಡನೆ ನಡೆಸಿದ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ, 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗ ಎರೆಹುಳು ಗೊಬ್ಬರದ ರೀತಿಯೊಳಗ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲುಗೊಬ್ಬರವಾಗಿ ಎಳೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆಯ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1-1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಈಗ ಕೇಳಿ ಇನ್ನೊಂದು ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೆಳೆಗಳಿಂದ ಉಗ್ರಾಣಗಳಿಗೆ ದಾಸ್ತಾನು ಕೀಟಗಳು ರವಾನೆ ಆಗಲಾರದಂಗ ಮಾಡುವುದಕ್ಕೆ ಕಟಾವು ಪೂರ್ವ ಧಾನ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಧಾನ್ಯಗಳನ್ನ ಉಗ್ರಾಣಗಳಲ್ಲಿ ಶೇಖರಣೆ ಮಾಡುವಾಗ ಸುಧಾರಿತ ಕಣಜಗಳು, ಸಾಂಪ್ರದಾಯಿಕ ಕಣಜಗಳು ಮತ್ತು ಮಣ್ಣಿನ ವಾಡೆ ಮತ್ತಿತರ ಧಾನ್ಯ ಸಂಗ್ರಹಣಾಗಾರಗಳನ್ನು ಸ್ವಚ್ಛ ಮಾಡಿ ಸುಧಾರಿತ ರೀತಿಯೊಳಗ ಧಾನ್ಯಗಳು ಕೆಡಲಾರದಂಗ ಮತ್ತು ಕೀಟಗಳ ಹಾವಳಿಗೆ ತುತ್ತಾಗಲಾರದಂಗ ಸುರಕ್ಷಿತವಾದ ಕ್ರಮಗಳನ್ನು ಅನುಸರಿಸಬೇಕು. ಎಲ್ಲೆಲ್ಲಿ ಬೆಳೆಗಳು ಕಟಾವಾಗಿ ಖಾಲಿ ಇರುವಂತಹ ಜಮೀನುಗಳದಾವ ಅಂತಹ ಪ್ರದೇಶದೊಳಗ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣು ಪರೀಕ್ಷೆ ಮಾಡಿಸುವುದಕ್ಕೆ ಸಕಾಲ ಆಗದ. ಈಗಾಗಲೇ ಮಣ್ಣು ಮಾದರಿ ಫಲಿತಾಂಶದ ವರದಿ ಬಂದಿರುವಂತಹ ಜಮೀನಿಗೆ ಅದರ ಶಿಫಾರಸಿಗೆ ಅನುಗುಣವಾಗಿ ಸಮತೋಲನ ರಸಗೊಬ್ಬರ ಕೊಡುವುದು ಸೂಕ್ತವಾದಂತಹದ್ದು. ಇಲಿಗಳ ಸೂಕ್ತ ನಿಯಂತ್ರಣ ಕ್ರಮವಾಗಿ ಅವುಗಳನ್ನು ನಾಶಪಡಿಸುವುದಕ್ಕೆ ವಾಸದ ಮನೆ, ದನದ ಕೊಟ್ಟಿಗೆ ಇನ್ನಿತರ ವಸತಿ ಪ್ರದೇಶಗಳಲ್ಲಿ ರೆಟಾಫಿನ್ ಅನ್ನುವಂತಹ ಮಂದ ಪಾಷಾಣವನ್ನು ಮತ್ತು ಉಗ್ರಾಣ, ಹೊಲಗದ್ದೆ ಮತ್ತಿತರ ಕಡೆಗಳಲ್ಲಿ ಜಿಂಕ್ ಫಾಸ್ಫೈಡ್ನಂತಹ ತೀವ್ರತರವಾದಂತಹ ವಿಷ ಪಾಷಾಣವನ್ನು ಬಳಸಿ ಹತೋಟಿ ಮಾಡುವುದಕ್ಕೆ ಅಡ್ಡಿಯಿಲ್ಲ. ಕಡಿಮೆ ವೆಚ್ಚದೊಳಗೆ ತಮ್ಮ ನಿತ್ಯ ಜೀವನಕ್ಕೆ ಅಗತ್ಯವಾಗುವಂತಹ ಇಂಧನ ಮತ್ತು ಕಳೆ ಬೀಜರಹಿತ ಶುದ್ಧವಾದಂತಹ ಗುಣಮಟ್ಟದ ಸಾವಯವ ಗೊಬ್ಬರಕ್ಕಾಗಿ ಸಗಣಿಯಿಂದ ತಯಾರಾಗುವಂತಹ ಜೈವಿಕ ಅನಿಲ ಘಟಕವನ್ನು ಸ್ಥಾಪನೆ ಮಾಡಿಕೊಳ್ಳುವುದು ಅವಶ್ಯಕ ಅನ್ನುವಂತಹ ವಿಚಾರವನ್ನು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಮಡಿವಾಳಯ್ಯ ಎಸ್ ಕೊರಳಿ ಮತ್ತು ಸಂಗಡಿಗರಿಂದ ತತ್ವಪದ. ಮಾತು ತಿಳಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಯಂಗ ಬೆಳ್ಳತ್ತಿರಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಜನರ ಕಡೆ ಗಾಯಿಸಲಾಗದೆ ಕಾಕು ಜನರ ಕಡೆ ಗಾಯಿಸಲಾಗದೆ ಲೋಕದ ಗೊಡವಿಯ ನಮಗೆ ಆತಕಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಮಾತು ತಿಳಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಮಾತು ತಿಳಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಯಂಗ ಬೆನ್ನ ಹತ್ತಿರಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ತಿಳಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ತಿಳಿಯಬೇಕು ತತ್ವದ ಅರ್ಥ ತಿಳಿಯಬೇಕು. ತತ್ವಬಲ್ಲಮ ಜ್ಞಾನಿಯ ಕೂಡ, ತತ್ವಬಲ್ಲಮ ಜ್ಞಾನಿಯ ಕೂಡ.